ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಗಳನ್ನು ಕೇಳುತ್ತಿರುವಿರಿ. ಇನ್ನು ಮುಂದೆ ಕೇಳೋಣ ಗಗನಚುಂಬಿ ನಾಡಗುಡಿಯ. ವೃಂದಗಾನದಲ್ಲಿ ದೇಶಭಕ್ತಿ ಗೀತೆಗಳನ್ನು ಕೇಳಿದಿರಿ. ಆಕಾಶವಾಣಿ ಬೆಂಗಳೂರು, ಸಮಯ 7:20. ಕಾರ್ಯಕ್ರಮ ಕೃಷಿ ರಂಗ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರಿಗೆ ಕೃಷಿ ರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಈ ಹೊತ್ತಿನಲ್ಲಿ ಹುಣಸೆ ಬೇಸಾಯ ಕುರಿತು ಡಾಕ್ಟರ್ ಸುನೀತಾ ಸಿ ಅವರೊಡನೆ ಸಂದರ್ಶಿಸಿದ್ದಾರೆ ತಿಮ್ಮಪ್ಪ ಎಚ್ ಗೌಡ. ನಂತರ ಡಿಆರ್ ವಾಸುದೇವಮೂರ್ತಿ ಹಾಗೂ ಸಂಗಡಿಗರಿಂದ ಲಾವಣಿ ಪದ ಕೇಳಬಹುದು. ಮೊದಲಿಗೆ ಒಂದು ಪ್ರಕಟಣೆ.

ಆದ್ರೆ ನಾವೇನು ಟಾಟಾರಿಕ್ ಅಂಶ ಅಂತ ಹೇಳ್ತೀವಲ್ಲ, ಆ ಅಂಶ ಜಾಸ್ತಿ ಇರೋದರಿಂದ ಹೆಚ್ಚಿನ ಉಳಿಯನ್ನು ನೀಡುತ್ತದೆ. ಅಂದ್ರೆ ಬಹಳ ಬೇಗನೆ ನಾಲ್ಕೇ ವರ್ಷಕ್ಕೆ ನಿಮ್ಗೆ ಒಳ್ಳೆ ಇಳುವರಿ ಬರುತ್ತೆ. ಹುಣಸೆ ಹಣ್ಣಲ್ಲಿ ಸಾಮಾನ್ಯವಾಗಿ ಯಾವ್ಯಾವ ಬಣ್ಣಗಳನ್ನ ಕಾಣಬಹುದಾಗಿದೆ? ಹುಣಸೆ ಹಣ್ಣಿನಲ್ಲಿ ಬಣ್ಣವನ್ನು ಆಧರಿಸಿ ಕಂದು ಅದರ ರುಚಿ ಹುಳಿ ಇರುತ್ತೆ, ಕೆಂಪು ಅದರ ರುಚಿ ಸಿಹಿ ಇರುತ್ತೆ. ಕಂದು ಮತ್ತು ಕೆಂಪು ಎನ್ನುವ ಎರಡು ಬಣ್ಣಗಳನ್ನು ಕಾಣಬಹುದು. ಹಾಗಾದ್ರೆ ಈ ಕೆಂಪು ಹುಣಸೆ ಹಣ್ಣಿನ ಬಗ್ಗೆ ಮಾಹಿತಿ ಮಾಡಿಕೊಡಿ ಮೇಡಮ್. ಈ ಕೆಂಪು ಹುಣಸೆ ಹಣ್ಣು ಬಣ್ಣ ಕೆಂಪಾಗಿದ್ದು ಇದರಲ್ಲಿ ಜೀವಸತ್ವಗಳಾದಂತಹ ಬಿ ಮತ್ತು ಸಿ ಅಂಗಾಂಶಗಳು ಹೆಚ್ಚಿನ ಪ್ರಮಾಣದಲ್ಲಿವೆ. ಅದೇ ರೀತಿ ಕಂದು ಹುಣಸೆ ಬಣ್ಣಿನ ಹೋಲಿಕೆ ಮಾಡಿದ್ರೆ ಇದರಲ್ಲಿ ಟಾರ್ಟಾರಿಕ್ ಅಂಶ ಕಡಿಮೆ ಇರುತ್ತೆ, ಏಕೆಂದ್ರೆ ಸಿಹಿ ಅಂಶ ಜಾಸ್ತಿ ಇರೋದ್ರಿಂದ ಹುಳಿ ಅಂಶ ಕಡಿಮೆ ಇರುತ್ತೆ. ಆದ್ರೆ ಕೆಂಪು ಹುಣಸಿನಲ್ಲಿ ಹೆಚ್ಚಿನ ಪ್ರಮಾಣದ ಆಂಥೋಸೈನಿನ್ ಅಂಶ ಜಾಸ್ತಿ ಇರುತ್ತೆ. ಈ ಆಂಥೋಸೈನಿನ್ ಅಂಶದಿಂದ ಕೆಂಪು ಬಣ್ಣ ಬರುತ್ತೆ. ಈ ಕೆಂಪು ಹುಣಸೆ ಹಣ್ಣನ್ನು ಹಲವಾರು ಉಪ ಉತ್ಪನ್ನಗಳ ತಯಾರಿಕೆಗೆ ಬಳಸ್ತಾರೆ. ಅದೇ ರೀತಿಯಾಗಿ ಈ ಹಣ್ಣನ್ನು ಹೆಚ್ಚಾಗಿ ಐರೋಪ್ಯ ರಾಷ್ಟ್ರಗಳಿಗೆ ರಫ್ತು ಮಾಡುತ್ತಾರೆ. ಈ ಹುಣಸೆ ಬೆಳೆಯಲು ಒಂದು ಎಕರೆಗೆ ಎಷ್ಟು ಗಿಡಗಳು ಮತ್ತು ಪ್ರತಿ ಗಿಡಕ್ಕೆ ನೀಡುವ ಗೊಬ್ಬರದ ಬಗ್ಗೆನೂ ಕೂಡ ಮಾಹಿತಿ ಮಾಡಿಕೊಡಿ. ಸಾಮಾನ್ಯವಾಗಿ ಹುಣಸೆ ಗಿಡವನ್ನು 10 ಮತ್ತು 10 ಮೀಟರ್ ಅಂತರದಲ್ಲಿ, ಸಾಲಿನಿಂದ ಸಾಲಿಗೆ ಮತ್ತು ಗಿಡದಿಂದ ಗಿಡಕ್ಕೆ 10 ಮೀಟರ್ ಅಂತರದಲ್ಲಿ ನಾಟಿ ಮಾಡಿದ್ರೆ ಪ್ರತಿ ಎಕರೆಗೆ 40 ಗಿಡಗಳನ್ನ ಕೂರಿಸಬಹುದು. ಒಂದು ಗಿಡಕ್ಕೆ ನೀವು ಯಾವಾಗ ನಾಟಿ ಮಾಡ್ತಿರೋ ಅವಾಗಿನಿಂದ 40 ಗ್ರಾಂ ಸಾರಜನಕ, 18 ಗ್ರಾಂ ರಂಜಕ ಮತ್ತು 40 ಗ್ರಾಂ ಪೊಟ್ಯಾಷಿಯಂ ಅನ್ನು ಮೊದಲ ವರ್ಷಗಳಲ್ಲಿ ನೀಡಬೇಕಾಗುತ್ತದೆ. ಅದೇ ರೀತಿಯಾಗಿ 10 ವರ್ಷಗಳ ನಂತರ ಈ ಪ್ರಮಾಣವು ಜಾಸ್ತಿಯಾಗಿ ಪ್ರತಿ ಮರಕ್ಕೆ 400 ಗ್ರಾಂ ಸಾರಜನಕ, 200 ಗ್ರಾಂ ರಂಜಕ ಮತ್ತು 400 ಗ್ರಾಂ ಪೊಟ್ಯಾಷ್ ನೀಡಬೇಕಾಗುತ್ತದೆ. ಈ ಹುಣಸೆ ಹಣ್ಣಲ್ಲಿ ಸಸ್ಯ ಅಭಿವೃದ್ಧಿ ವಿಧಾನ ಯಾವ ರೀತಿ ಮಾಡಿದ್ರೆ ಒಳ್ಳೇದು ಅಂತೀರಾ? ಹುಣಸೆ ಹಣ್ಣಲ್ಲಿ ಸಾಮಾನ್ಯವಾಗಿ ಎರಡು ರೀತಿಯಾಗಿ ಸಸ್ಯ ಅಭಿವೃದ್ಧಿಯನ್ನು ಮಾಡ್ತಾರೆ. ಅದರಲ್ಲಿ ಮೊದಲನೇದಾಗಿ ಬೀಜಗಳ ಮೂಲಕ, ತದನಂತರ ಕಸಿ ಮಾಡುವುದರ ಮೂಲಕ ಸಸ್ಯ ಅಭಿವೃದ್ಧಿ ಮಾಡಬಹುದು. ಬೀಜಗಳಿಂದ ಸಸ್ಯ ಅಭಿವೃದ್ಧಿ ಮಾಡಿದರೆ ಗಿಡಗಳು ತಾಯಿ ಗಿಡದ ಗುಣಧರ್ಮಗಳನ್ನು ಹೊಂದಿರುವುದಿಲ್ಲ ಮತ್ತು ಇಳುವರಿಗೆ ತುಂಬಾ ಲೇಟ್ ಆಗಿ ಬರುತ್ತೆ. ಅದೇ ರೀತಿಯಾಗಿ ಕಸಿ ಮಾಡಿದ ಗಿಡಗಳು ತಾಯಿ ಮರದ ಎಲ್ಲಾ ಗುಣಗಳನ್ನು ಹೊಂದಿವೆ. ಈ ಬೀಜ ಪದ್ಧತಿ ವಿಧಾನಕ್ಕೆ ಬಂದ್ರೆ ನೀವು ಚೆನ್ನಾಗಿ ಬಲಿತ ಹುಣಸೆ ಹಣ್ಣನ್ನು ಆಯ್ಕೆ ಮಾಡಿ ಬಿಸಿಲಿನಲ್ಲಿ 3-4 ದಿನಗಳವರೆಗೆ ಒಣಗಿಸಬೇಕು. ನಂತರ ಹಣ್ಣಿನ ತಿರುಳಿನಿಂದ ಬೀಜವನ್ನು ಬೇರ್ಪಡಿಸಿ ನೀರಿನಲ್ಲಿ 3 ದಿನಗಳವರೆಗೆ ಅಥವಾ ಗೋಮೂತ್ರದಲ್ಲಿ 24 ಗಂಟೆಗಳ ಕಾಲ ನೆನೆಸಿ ಸಮ ಪ್ರಮಾಣದಲ್ಲಿ ಮಣ್ಣು ಮರಳನ್ನು ಪಾಲಿಥೀನ್ ಚೀಲದಲ್ಲಿ ತುಂಬಿ ಬೀಜ ಬಿತ್ತನೆ ಮಾಡಬೇಕು. ನಂತರ ನೀರನ್ನು ಚಿಮ್ಮಿಸಿ ಬೀಜಗಳು 7-18 ದಿನಗಳವರೆಗೆ ಮೊಳಕೆ ಒಡೆಯಲು ಆರಂಭಿಸುತ್ತವೆ. ಈ ನರ್ಸರಿಯನ್ನು ನಿಯಮಿತವಾಗಿ ನೀರು ಮತ್ತು ಕಳೆಗಳ ನಿರ್ವಹಣೆ ಮಾಡಿ ನಂತರ ಸಸಿಗಳು 30-40 ಸೆಂಟಿಮೀಟರ್ ಬೆಳೆದ ಮೇಲೆ ನೀವು ನಾಟಿ ಮಾಡಬಹುದು. ಎರಡನೇ ಪದ್ಧತಿಯಲ್ಲಿ ಏನಾಗುತ್ತೆ, ಕಸಿ ಕಟ್ಟುವಿಕೆ. ಈ ಪದ್ಧತಿಯು ಬಹಳ ಜನಪ್ರಿಯವಾದ ಪದ್ಧತಿಯಾಗಿದೆ, ಏಕೆಂದರೆ ಈ ವಿಧಾನದಲ್ಲಿ ನಾಟಿ ಮಾಡಿದ ಗಿಡಗಳು ಬೇಗನೆ ಇಳುವರಿಗೆ ಬರುತ್ತವೆ ಮತ್ತು ಹಾಗೂ ಹೆಚ್ಚಿನ ಇಳುವರಿಯನ್ನು ನೀಡುತ್ತವೆ. ಕೆಲವು ಕೀಟ ಮತ್ತು ರೋಗ ಬಾಧೆಗಳಿಗೆ ತಡ್ಕೊಳ್ಳೋ ಅಂತಹ ನಿರೋಧಕ ಶಕ್ತಿಯನ್ನು ಕೂಡ ಹೊಂದಿವೆ. ಈಗ ಈ ನಾಟಿಯ ನಂತರದ ಸಸಿಗಳ ಆರೈಕೆ ಹೇಗೆ ಅಂತ ತಿಳಿಸ್ಕೊಡಿ. ನಾನು ಈ ಮೊದಲೇ ತಿಳಿಸಿದಂತೆ ಸಸಿಗಳನ್ನು ಸಾಲಿನಿಂದ ಸಾಲಿಗೆ ಮತ್ತು ಗಿಡದಿಂದ ಗಿಡಕ್ಕೆ 10 ಮತ್ತು 10 ಮೀಟರ್ ಅಂತರಗಳಲ್ಲಿ ಮಾಡಬೇಕು. ಪ್ರಾರಂಭದಲ್ಲಿ ಗಿಡ ನೆಟ್ಟು 1-3 ವರ್ಷಗಳವರೆಗೆ ಬೇಸಿಗೆಯಲ್ಲಿ ವಾರಕ್ಕೆ 1 ಸಾರಿ ನೀರನ್ನ ಕೊಟ್ರೆ ಸಾಕು. ಒಂದು ಸತಿ ಗಿಡಗಳು ಚೆನ್ನಾಗಿ ಹತ್ಕೊಂಡ್ರೆ ಮಳೆ ಆಶ್ರಯದಲ್ಲಿ ತಾವಾಗೆ ಚೆನ್ನಾಗಿ ಬೆಳೀತವೆ. ನಂತರ ಆಸರೆ ನೀಡುವ ಇನ್ನೊಂದು ಪ್ರಮುಖ ಅಂಶ, ಸಸಿ ನೆಟ್ಟ 3-4 ವರ್ಷಗಳವರೆಗೆ ಕೋಲಿನ ಆಸರೆಯನ್ನು ನೀಡಬೇಕು. ಈ ಅವಧಿಯಲ್ಲಿ ಗಿಡಗಳು ಚೆನ್ನಾಗಿ ಬೆಳೆದು ಉತ್ತಮ ಎತ್ತರ ಮತ್ತು ಆಕಾರವನ್ನು ಪಡೆಯುತ್ತವೆ. ಹುಣಸೆ ಮರಗಳಿಗೆ ಆಕಾರ ನೀಡುವುದು ಮತ್ತು ಸವರುವಿಕೆ ಹೇಗೆ ಮಾಡಬೇಕು, ಇದರ ಬಗ್ಗೆ ತಿಳಿಸ್ಕೊಡಿ. ನಾವು ಒಂದ್ಸತಿ ಸಸಿ ನೆಟ್ಟು 3-4 ವರ್ಷಗಳವರೆಗೆ ಕೆಳಗಡೆ 1 ಮೀಟರ್ಗಿಂತ ಕೆಳಗಡೆ ಏನು ರೆಂಬೆ ಕೊಂಬೆಗಳು ಬರ್ತಾವೋ ಅವನ್ನೆಲ್ಲ ತೆಗಿತಾ ಹೋಗ್ಬೇಕು. 3 ವರ್ಷಗಳ ನಂತರ ಮೇಲ್ಗಡೆ ಸ್ವಲ್ಪ ನೆತ್ತಿಯನ್ನು ಸವರಿ ಗಾಳಿ ಬೆಳಕು ಚೆನ್ನಾಗಿ ಗಿಡದ ಎಲ್ಲಾ ಭಾಗಕ್ಕೆ ತಲುಪುವಂತೆ ನೋಡಿಕೊಳ್ಳಬೇಕು. ತದನಂತರ ಪ್ರತಿ ವರ್ಷ ಕೂಡ ಎಷ್ಟು ಒತ್ತಾಗಿ ಇರುವಂತಹ ರೆಂಬೆ ಕೊಂಬೆಗಳನ್ನ ಮಾತ್ರ ತೆಗಿತಾ ಹೋಗ್ಬೇಕಷ್ಟೇ. ಈ ಹುಣಸೆ ಬೆಳೆಯ ಮಧ್ಯದಲ್ಲಿ ಯಾವ ರೀತಿಯ ಅಂತರ್ ಬೆಳೆಗಳನ್ನ ಬೆಳೆಯಬಹುದಾಗಿದೆ? ಈ ಹುಣಸೆ ಬೆಳೆಯಲ್ಲಿ ಅಂತರ ಜಾಸ್ತಿ ಇರುವುದರಿಂದ ಪ್ರಾರಂಭಿಕ 5-6 ವರ್ಷಗಳವರೆಗೆ ದ್ವಿದಳ ಧಾನ್ಯಗಳು, ತರಕಾರಿಗಳು, ಹೂವಿನ ಬೆಳೆಗಳು, ಔಷಧೀಯ ಮತ್ತು ಸುಗಂಧ ದ್ರವ್ಯಗಳನ್ನು ಸತತವಾಗಿ ಬೆಳೆಯಬಹುದಾಗಿದೆ. ಆಮೇಲೆ ಡಾಕ್ಟರ್ ಸುನೀತಾ ಅವರೇ, ಈ ಹೂ ಬಿಡುವುದು ಮತ್ತು ಕಾಯಿ ಕಟ್ಟುವುದರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿ. ಕಸಿ ಮಾಡಿದ ಗಿಡಗಳಲ್ಲಿ 4-5 ವರ್ಷಗಳಲ್ಲಿ ಮತ್ತು ಬೀಜ ವಿಧಾನದಿಂದ ಬೆಳೆದ ಗಿಡಗಳಲ್ಲಿ 8-10 ವರ್ಷಗಳಲ್ಲಿ ಹೂ ಬಿಡಲು ಆರಂಭವಾಗುತ್ತದೆ. ನಮ್ಮ ದಕ್ಷಿಣ ಭಾರತದಲ್ಲಿ ಏಪ್ರಿಲ್ನಲ್ಲಿ ಹೂ ಬಿಡಲು ಆರಂಭಿಸಿ ಇದು ಜುಲೈವರೆಗೂ ಮುಂದುವರಿಯುತ್ತದೆ. ಪರಾಗಸ್ಪರ್ಶವು ಜೇನುಹುಳಗಳ ಸಹಾಯದಿಂದ ನಡೆಯುತ್ತದೆ ಮತ್ತು ಕಾಯಿ ಕಚ್ಚುವಿಕೆಯು 2-4 ವಾರಗಳಲ್ಲಿ ಶುರುವಾಗುತ್ತದೆ. ಸಾಮಾನ್ಯವಾಗಿ ಹಣ್ಣಿನ ಮಾಗುವಿಕೆಯು ಡಿಸೆಂಬರ್ ಜನವರಿಯಲ್ಲಿ ನಡೆಯುತ್ತದೆ. ಈ ಹುಣಸೆ ಹಣ್ಣಲ್ಲಿ ಕಂಡು ಬರುವಂತಹ ಪ್ರಮುಖ ರೋಗ ಮತ್ತು ಕೀಟಗಳ ಬಗ್ಗೆ ಕೂಡ ಮಾಹಿತಿ ಮಾಡಿಕೊಡಿ. ನಮ್ಮ ಬೇರೆ ತೋಟಗಾರಿಕೆ ಬೆಳೆಗಳಿಗೆ ಹೋಲಿಸಿದರೆ ಹುಣಸೆಯಲ್ಲಿ ಸ್ವಲ್ಪ ಕೀಟ ರೋಗ ಬಾಧೆ ಕಡಿಮೆ. ಇದರಲ್ಲಿ ಪ್ರಮುಖ ಕೀಟಗಳು ಅಂದ್ರೆ ಕಾಯಿ ಕೊರೆಯುವ ಕೀಟ. ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ಹಸಿರು ಮರಿ ಹುಳಗಳು ಕಾಯಿ ಕೊರೆದು ಒಳಸೇರಿ ತಿನ್ನಕ್ ಶುರು ಮಾಡ್ತವೆ. ಅಂತಹ ಕಾಯಿಗಳು ಕ್ರಮೇಣವಾಗಿ ಕೆಳಗೆ ಬೀಳುತ್ತವೆ. ಸೊ ಇದನ್ನ ಹೆಂಗೆ ಹತೋಟಿ ಮಾಡ್ಬೇಕಂದ್ರೆ ಹುಣಸೆ ತೋಟವನ್ನು ಸ್ವಚ್ಛವಾಗಿ ಇಡುವುದು ಮತ್ತು ಸ್ಪೈನೋಸೈಡ್ ಅಂತ ಒಂದು ರಾಸಾಯನಿಕ ವಸ್ತು ಸಿಗುತ್ತೆ. ಇದನ್ನು 1 ಮಿಲಿಲೀಟರ್ ಅನ್ನು ಪ್ರತಿ 4 ಲೀಟರ್ ನೀರಿಗೆ ಸೇರಿಸಿ ಹೂವಾಗಿರುವಂತಹ ಸಮಯದಲ್ಲಿ ಸಿಂಪರಣೆ ಮಾಡಿದರೆ ಇದರ ಬಾಧೆಯನ್ನು ಯಶಸ್ವಿಯಾಗಿ ನಿಯಂತ್ರಿಸಬಹುದು. ಎರಡನೆಯದಾಗಿ ಹುಣಸೆ ಬೀಜ ಕೊರೆಯುವ ಕೀಟ. ಹುಣಸೆ ಹಣ್ಣಿನ ಬೀಜವನ್ನು ಕೊರೆಯುವ ಕೀಟಗಳ ಹತೋಟಿಗೆ 4 ಗ್ರಾಂ ಕಾರ್ಬೊರಿಲ್ 50% ಅಥವಾ 2 ಮಿಲಿಲೀಟರ್ ಮೆಲಾತಿಯನ್ನು 50 EC ಅದು ಸಾಂದ್ರತೆ ಪ್ರತಿ ಲೀಟರ್ ನೀರಿಗೆ ಬೆರೆಸಿದ ದ್ರಾವಣದಿಂದ ಕಾಯಿ ಮಾಗುವಂತಹ ಸಮಯದಲ್ಲಿ ಸಿಂಪರಣೆ ಮಾಡಿದರೆ ಈ ಬೀಜ ಕೊರೆಯುವ ಕೀಟದ ಬಾಧೆ ಕಡಿಮೆಯಾಗುತ್ತದೆ. ಇನ್ನು ರೋಗಗಳ ವಿಷಯಕ್ಕೆ ಬಂದರೆ ಬೂದಿ ರೋಗ ಅನ್ನುವಂಥದ್ದು ಪ್ರಮುಖವಾದುದು. ಎಲೆಗಳ ಮೇಲೆ ಬೂದಿ ರೀತಿಯ ಚಿಹ್ನೆಗಳು ಕಂಡುಬರುತ್ತವೆ. ಈ ರೋಗದ ಹತೋಟಿಗೆ ಹೊಸ ಚಿಗುರು ಬಂದ ತಕ್ಷಣ 3 ಗ್ರಾಂ ಗಂಧಕವನ್ನು ಪ್ರತಿ ಲೀಟರ್ ನೀರಿನಲ್ಲಿ ಕರಗಿ ಸಿಂಪಡಿಸಿದರೆ ಈ ರೋಗದ ಹತೋಟಿಯನ್ನು ಮಾಡಬಹುದು. ಆಮೇಲೆ ಈಗ ಈ ಹುಣಸೆ ಹಣ್ಣಿನ ಕೊಯ್ಲು ಮತ್ತು ಇಳುವರಿ ಬಗ್ಗೆನೂ ಕೂಡ ಮಾಹಿತಿಯನ್ನ ಮಾಡಿಕೊಡಿ. ಈ ಮೊದಲೇ ತಿಳಿಸಿದಂತೆ ಕಸಿ ವಿಧಾನದಲ್ಲಿ ಬೆಳೆದ ಗಿಡಗಳು 4-5 ವರ್ಷಕ್ಕೆ ಫಸಲಿಗೆ ಬರುತ್ತೆ. 2-3 ವರ್ಷಕ್ಕೆ ಹೂವಾಗಲು ಪ್ರಾರಂಭಿಸಿದರು ನಾವು ಅದನ್ನ ಹೂವನ್ನು ತೆಗೆದು ಹಾಕಬೇಕು. 4-5 ವರ್ಷದ ನಂತರವೇ ಅದನ್ನ ಕಾಯಿ ಬಿಡಲು ಬಿಡಬೇಕು. ಹುಣಸೆ ಹಣ್ಣನ್ನು ಅದರ ಹೊರಗಿನ ಸಿಪ್ಪೆ ಚೆನ್ನಾಗಿ ಒಣಗಿದ ಮೇಲೆ ಮತ್ತು ತಿರುಳು ತಿಳಿ ಕಂದು ಬಣ್ಣ ಮತ್ತು ತಿರುಳಿನ ಮೇಲಿನ ನಾರು ಚೆನ್ನಾಗಿ ಬಲಿತ ಮೇಲೆ ಕೊಯ್ಲು ಮಾಡಬೇಕು. ಮಾಗಿದ ಹಣ್ಣುಗಳನ್ನು ಕೀಳುವ ಅಥವಾ ಇಡೀ ಮರವನ್ನು ಬಡಿಯುವ ಮೂಲಕ ಕೊಯ್ಲು ಮಾಡಬಹುದು. ಇಳುವರಿ ವಿಷಯಕ್ಕೆ ಬಂದರೆ ಕಸಿ ವಿಧಾನದಲ್ಲಿ ಬೆಳೆಸಿದ ಗಿಡಗಳು 4-5 ವರ್ಷಕ್ಕೆ ಫಸಲಿಗೆ ಬರುತ್ತೆ. ಸುಮಾರು 15-20 ಕೆಜಿ ಬಿಡಿಸಿದ ಹಣ್ಣು ನಿಮಗೆ ಸಿಗುತ್ತೆ. ಬೀಜ ವಿಧಾನದಲ್ಲಿ ಬೆಳೆಸಿದ ಗಿಡಗಳು 8-10 ವರ್ಷಕ್ಕೆ ಬರುತ್ತವೆ. ಇವು ಕೂಡ ಸುಮಾರು 15-25 ಕೆಜಿ ಬಿಡಿಸಿದ ಹಣ್ಣಿನ ಇಳುವರಿಯನ್ನೇ ಕೊಡುತ್ತವೆ. ಈ ಹಸನು ಮಾಡಿದ ಈ ಹುಣಸೆ ಹಣ್ಣುಗಳನ್ನ ಸಂಗ್ರಹಿಸಿಡುವುದು ಹೇಗೆ ಮತ್ತೆ ಅದನ್ನ ಯಾವ ತರ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಮಾಡಿಕೊಡಿ. ಈ ಹುಣಸೆ ಹಣ್ಣನ್ನ ನಾವು ಬಿಡಿಸಿ ಹಾಗೆ ಇಟ್ಟರೆ ವಾತಾವರಣದಲ್ಲಿನ ತೇವಾಂಶವನ್ನು ಹೀರಿಕೊಳ್ಳುತ್ತವೆ. ಇದರಿಂದ ತಿರುಳು ಕಂದು ಬಣ್ಣದಿಂದ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ಅದಕ್ಕೋಸ್ಕರ ನಾವು ಏನ್ ಮಾಡಬೇಕು ಅಂತಂದ್ರೆ ಹುಣಸೆ ಹಣ್ಣಿನ ಮೇಲಿನ ಸಿಪ್ಪೆ ಬೀಜ ಮತ್ತು ನಾರನ್ನು ತೆಗೆದು ಗಾಳಿ ಆಡದಂತೆ ಸಂರಕ್ಷಿಸಬೇಕು. ಗಾಳಿ ಆಡಬಾರದು ಮತ್ತು ಕೆಲವೊಂದು ಬಾರಿ ತಿರುಳನ್ನು ಉಪ್ಪಿನ ಜೊತೆಗೆ ಸಂರಕ್ಷಣೆ ಮಾಡುವುದು ಕೂಡ ಇದೆ. ಹೀಗೆ ಮಾಡುವುದರಿಂದ ಸ್ವಲ್ಪ ಜಾಸ್ತಿ ದಿನಗಳವರೆಗೂ ನಾವು ಹುಣಸೆ ಹಣ್ಣನ್ನು ಚೆನ್ನಾಗಿ ಸಂರಕ್ಷಿಸಿಡಬಹುದು. ಈ ಹಸನ್ ಮಾಡಿದ ಹುಣಸೆ ಹಣ್ಣನ್ನ ವಿವಿಧ ರೀತಿಯ ಉತ್ಪನ್ನಗಳ ಸಂಸ್ಕರಣೆಗೆ ಹೇಗೆ ಉಪಯೋಗಿಸ್ತಾರೆ? ನಾವು ಇವಾಗ ಹಸನ್ ಮಾಡಿದ ಹುಣಸೆ ಹಣ್ಣಿನಿಂದ ಹುಣಸೆ ಹಣ್ಣಿನ ಪುಡಿ, ಪಾನೀಯ, ಪೆಕ್ಟಿನ್, ಟಾರ್ಟರೇಟ್ ಮತ್ತು ಇಥೆನಾಲ್ಗಳನ್ನು ತಯಾರಿಸಬಹುದು. ಈ ತಯಾರಿಕೆ ಆವಿಷ್ಕರಣಗಳನ್ನು ನಮ್ಮ ಭಾರತೀಯ ಆಹಾರ ಸಂಶೋಧನಾ ಸಂಸ್ಥೆ ಮತ್ತು ಪ್ರಯೋಗಾಲಯ ಮೈಸೂರು ಇವರಿಂದ ಪಡೆದು ಉತ್ಪನ್ನಗಳನ್ನು ತಯಾರಿಸಿ ಬೇರೆ ಬೇರೆ ದೇಶಗಳಿಗೂ ಕೂಡ ರಫ್ತನ್ನು ಮಾಡಬಹುದು. ಈ ಹುಣಸೆ ಕೃಷಿಯ ಒಂದು ಲಾಭದಾಯಕ ಕೃಷಿ ಆಗ್ಬೇಕಂದ್ರೆ ರೈತರು ಯಾವ ರೀತಿ ಕ್ರಮಗಳನ್ನು ಅನುಸರಿಸಿದ್ರೆ ಉತ್ತಮ ಅಂತೀರಿ? ಹಿಂದಿನ ದಿನಗಳಲ್ಲಿ ಹುಣಸೆಯನ್ನು ನಾವು ಬರೀ ಸಾಲು ಮರವಾಗಿ ಅಥವಾ ನೆಡುತೇಪುಗಳಲ್ಲಿ ಪ್ರಮುಖವಾಗಿ ಕಾಣುತ್ತಿದ್ದೆವು. ಆದರೆ ಈಗಿನ ದಿನಗಳಲ್ಲಿ ಹುಣಸೆಗೆ ದೇಶೀಯ ಮತ್ತು ವಿದೇಶಿ ಮಟ್ಟದಲ್ಲಿ ಹೆಚ್ಚಿನ ಬೇಡಿಕೆ ಇದೆ. ಆದ್ದರಿಂದ ಈ ಬೆಳೆಯನ್ನು ಮುಂದಿನ ದಿನಗಳಲ್ಲಿ ವಾಣಿಜ್ಯ ಬೆಳೆಯಾಗಿ ಬೆಳೆಯಲು ವಿಪುಲ ಅವಕಾಶಗಳಿವೆ. ಏಕೆಂದರೆ ಈ ಬೆಳೆಯನ್ನು ವಿವಿಧ ರೀತಿಯ ಮಣ್ಣು ಮತ್ತು ಹವಾಗುಣಗಳಲ್ಲಿ ಬೆಳೆಯಬಹುದು. ನೀರಿನ ಅಗತ್ಯತೆ ತುಂಬಾ ಕಡಿಮೆ ಇದೆ. ಹುಣಸೆ ಹಣ್ಣಿನ ವಿವಿಧ ರೀತಿಯ ಬಳಕೆ ಮತ್ತು ಉತ್ತಮ ರೀತಿಯ ಮೌಲ್ಯವರ್ಧನೆಗಳನ್ನು ಮಾಡುತ್ತಿರುವುದು ಕೂಡ ಹುಣಸೆಗೆ ಬೇಡಿಕೆ ಜಾಸ್ತಿ ಇದೆ. ಹುಣಸೆ ಹಣ್ಣಿಗೆ ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚಿನ ಬೇಡಿಕೆಗಳು ಇರುವುದರಿಂದ ಒಳ್ಳೆಯ ತಳಿಯ ಆಯ್ಕೆ, ಉತ್ತಮ ರೀತಿಯ ಬೇಸಾಯ ಪದ್ಧತಿಗಳ ಅಳವಡಿಕೆ ಮತ್ತು ಯೋಗ್ಯ ರೀತಿಯ ಸಂಸ್ಕರಣೆ ಮಾಡುವುದರಿಂದ ರೈತರಿಗೆ ಇದು ಒಂದು ಲಾಭದಾಯಕ ಕೃಷಿ ಬೆಳೆಯಾಗಲಿದೆ ಅಂತ ಹೇಳಬಹುದು. ಇದೇ ರೀತಿ ಈಗ ಈ ಹುಣಸೆಗೆ ಬೆಳೆ ತರನೇ ಅನೇಕ ಉಳಿದ ಬೆಳೆಗಳು ಇದಾವೆ. ಹೌದು, ಈಗ ಮಂಕಿ ಫ್ರೂಟ್ ಅಂತ ಬರುತ್ತೆ. ಹೌದು ಸರ್, ಅದು ಮಲೆನಾಡು ಪ್ರದೇಶದಲ್ಲಿ ಅದಕ್ಕೆ ವಾಟಹುಳಿ ಅಂತಾರೆ, ಹೆಚ್ಚಾಗಿ ಕಂಡು ಬರುತ್ತೆ, ಹೆಚ್ಚಾಗಿ ಮತ್ತೆ ಅದು ರುಚಿ ಕೂಡ ಇದಕ್ಕಿಂತ ಜಾಸ್ತಿ ಇರುತ್ತೆ. ಹೌದು ಸರ್, ಹೌದು, ಅದು ದೊಡ್ಡ ಪ್ರಮಾಣದಲ್ಲಿ ಅದು ಮರಗಳ ಅವಲಂಬನೆ ಇರುತ್ತೆ. ಹೌದು, ಅದು ವ್ಯಾಪ್ತಿ ವಿಸ್ತರಿಸಿಲ್ಲ. ಹೌದು, ಏಕೆಂದ್ರೆ ಕೆಲವೊಂದು ಗಿಡಗಳು ಏನಂತೀವಿ ಅಂದ್ರೆ ಹುಣಸೆ ಅಂದ್ರೆ ಸಾಮಾನ್ಯವಾಗಿ ಎಲ್ಲ ಕಡೆ ಬೆಳೆಯುತ್ತೆ, ಇದಕ್ಕೆ ಉಷ್ಣ ಹವೆ ಇದ್ರೆ ಸಾಕು, ಕಡಿಮೆ ತಾಪಮಾನ ಇರುವಂತಹ ಕಡೆ ಇದು ಚೆನ್ನಾಗಿ ಬೆಳೆಯೋದಿಲ್ಲ. ಅದೇ ತರ ವಾಟೆ ಹುಳಿಗೆ ಸ್ವಲ್ಪ ತಂಪಾದ ವಾತಾವರಣ ಬೇಕು, ಅದು ಉಷ್ಣ ವಲಯದ ಕಡೆ ಬೆಳೆಯುವುದಿಲ್ಲ. ಅಂದ್ರೆ ಮಲೆನಾಡಿನ ಜನರು ಇದನ್ನ ಹುಳಿಗೆ ಬಳಸ್ತಾರೆ, ಚೆನ್ನಾಗಿ ಅಡಿಗೆಗೆ ಬಳಸ್ತಾರೆ. ಇವಾಗ ನಾವು ಹಿಂದೆ ನಮ್ಮ ಹಿಂದಿನ ದಿನಗಳಿಗೆ ಹೋದ್ರೆ ಸಾಮಾನ್ಯವಾಗಿ ನಮ್ಮ ಪೂರ್ವಿಕರು ಹುಣಸೆ ಹಣ್ಣನ್ನೇ ಬಳಸ್ತಿದ್ರು, ಯಾಕೆಂದ್ರೆ ಇದ್ರ ಮೂಲ ನಮ್ಮ ಕಡೆನೆ ಇದೆ. ಬಟ್ ಇವಾಗ ಏನಾಗಿದೆ ಅಂತಂದ್ರೆ ಆ ಹುಣಸೆನ ಸ್ಥಾನವನ್ನು ಟೊಮೆಟೊ ಆಕ್ರಮಿಸಿಕೊಂಡಿದೆ. ಮಾವು ಕೂಡ ಸ್ವಲ್ಪ ಮಟ್ಟಿಗೆ. ಹೌದು, ಉತ್ತರ ಭಾರತದಲ್ಲಿ ಮಾವಿನ ಕಾಯಿಯಿಂದ ಅವರು ಆಮ್ಚೂರ್ ಪೌಡರ್ ಅಂತ ಮಾಡ್ತಾರೆ, ಅದನ್ನ ಜಾಸ್ತಿ ಹೆಚ್ಚಾಗಿ ಮಲೆನಾಡು ಕಡೆಯಲ್ಲಿ ಇದೆ. ಅಂದ್ರೆ ಅಲ್ಲಿ ಅಪ್ಪೆ ಕಾಯಿ ಅಂತ ಬರ್ತದೆ. ಹೌದು, ಆ ಕಾಯಿ ಮತ್ತೆ ಉಳಿದು ಮಾವಿನ ಕಾಯಿಯನ್ನು ತೆಗೆದು ಸಣ್ಣ ಕಾಯಿಯನ್ನ ತೆಗೆದು ಬೆಳೆದ ಕಾಯಿ ಆ ಕಾಯಿಯನ್ನ ತೆಗೆದು ಮತ್ತೆ ಅದನ್ನ ಸಣ್ಣ ಸಣ್ಣ ಪೀಸ್ ಮಾಡಿ ಬಿಸಿಲಿಗೆ ಹಾಕಿ ಒಣಸ್ಕೊಳ್ತಾರೆ ಉಪ್ಪು ಹಾಕ್ಬಿಟ್ಟು. ಹೌದು, ಆಮೇಲೆ ಅದು ಶೇಖರಣೆ ಮಾಡಿ ಇಟ್ಕೊಂಡು ಅದು ನಾವ್ ಹೇಗೆ ಹೀಗೆ ಹುಣಸೆ ಹಣ್ಣನ್ನ ಹೆಂಗ್ ಬಳಸ್ತೇವಲ್ಲ ಅದೇ ತರ ಅವರು ಬಳಸ್ಕೊತಾ ಹೋಗ್ತಾರೆ, ದೊಡ್ಡ ಪ್ರಮಾಣದಲ್ಲಿ ಬಳಸ್ಕೊಂಡು ಹೋಗ್ತಾರೆ. ಚೆನ್ನಾಗಿರುತ್ತೆ ಅದು. ಹೌದು, ಈ ವಾಟೆ ಹುಳಿನು ಕೂಡ ಅದೇ ತರದಲ್ಲಿ ಬಳಸ್ತಾರೆ. ನೀವು ಮರದಿಂದ ಕಾಯಿಗಳನ್ನ ತೆಗೆದು ಅದನ್ನ ಸಣ್ಣ ಸಣ್ಣ ಸಣ್ಣ ಪೀಸ್ ಮಾಡಿ ಕಟ್ ಮಾಡಿ ಬಿಸಿಲಿಗೆ ಆರಿಸ್ಬಿಡ್ತಾರೆ, ಅದು ಉಪ್ಪು ಹಾಕಿ ಒಣಸ್ತಾರೆ ಅದನ್ನ, ಮತ್ತೆ ಗಟ್ಟಿ ಕಟ್ಟಿ ಅದ ಜೋಪಾನವಾಗಿ ಇಟ್ಬಿಡ್ತಾರೆ. ಬೇಕಾದಂಗೆ ಅಷ್ಟಷ್ಟು ತಗೊಂಡು ಬಳಸ್ತಾರೆ, ಅದು ಕೂಡ ವ್ಯಾಪಕವಾಗಿ ಬಳಸ್ತಾರೆ. ಈಗ ಅಲ್ಲಿ ಈಗ ಹುಣಸೆ ಹಣ್ಣನ್ನು ಬಳಸಲ್ಲ ಅವರು, ಹುಣಸೆ ಹಣ್ಣು ಗೊತ್ತಿಲ್ಲ ಅವರಿಗೆ. ಹೌದು, ಅವರು ಜಾಸ್ತಿ ಮಂಕಿ ಫ್ರೂಟ್ ಅಂತೇವಲ್ಲ ಅದೇ ವಾಟೆ ಹುಳಿ ಅದನ್ನು ಬಹಳ ಅವಲಂಬಿಸಿರ್ತಾರೆ. ಹೌದು ಸರ್, ಹೌದು. ಈ ಹುಳಿಯ ಪ್ರಮುಖ ಏನು ವಸ್ತುಗಳು ಅಂತಂದ್ರೆ ಮೊದಲನೇದಾಗಿ ಹುಣಸೆ ಹಣ್ಣು, ನೆಕ್ಸ್ಟ್ ವಾಟೆ ಹುಳಿ ಅಥವಾ ಮಾವು ಅಥವಾ ಟೊಮ್ಯಾಟೊ. ಬಟ್ ಇವಾಗಿನ ಬೇಸಾಯ ಪದ್ಧತಿಯಿಂದ ನಮ್ಮ ನಗರದ ಪ್ರದೇಶದಲ್ಲಿ ಏನಾಗಿದೆ ಅಂದ್ರೆ ಎಲ್ಲರೂ ಹುಳಿಗೆ ಮೂಲ ಅಂದ್ರೆ ಟೊಮೆಟೊನೆ ಜಾಸ್ತಿ ಬಳಸೋದು. ಆಯ್ತು ಡಾಕ್ಟರ್ ಸುನೀತಾ ಅವರೇ, ಪ್ರಸ್ತುತ ಹುಣಸೆ ಮರದ ಬೇಸಾಯದ ಕುರಿತು ನಮ್ಮ ರೈತ ಬಾಂಧವರಿಗೆ ಮಹತ್ವವಾದ ಮಾಹಿತಿಯನ್ನು ಕೊಟ್ರಿ. ಕೆಲವು ರೈತರು ಇರ್ತಾರೆ ಇನ್ನೂ ಹೆಚ್ಚಿನ ಮಾಹಿತಿ ಡಾಕ್ಟರ್ ಸುನೀತಾ ಅವರಿಂದ ಬೇಕು ಅಂತ ಇರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ಹೇಳ್ತೀರಾ? 7259555736. ಇನ್ನೊಮ್ಮೆ ಹೇಳಿ, 7259555736. ಧನ್ಯವಾದಗಳು. ಧನ್ಯವಾದಗಳು. ಹುಣಸೆ ಬೇಸಾಯ ಕುರಿತು ಡಾಕ್ಟರ್ ಸಿ ಸುನೀತಾ ಅವರೊಡನೆ ಸಂದರ್ಶನ ಇದುವರೆಗೆ ಮೂಡಿಬಂತು. ಸಂದರ್ಶಿಸಿದವರು ತಿಮ್ಮಪ್ಪ ಎಚ್ ಗೌಡ. ಇನ್ನು ಮುಂದೆ ಕೇಳೋಣ ಡಿಆರ್ ವಾಸುದೇವ ಮೂರ್ತಿ ಹಾಗೂ ಸಂಗಡಿಗರಿಂದ ಲಾವಣಿ ಪದ. ಶಹರ ರಣಬೆನ್ನೂರ ಜಮಾಲ ವಾಲಿ ಇರರ ಕಯೋ ನಮ್ಮ ಮ್ಯಾಲ ಇರರ ಕಥೆಯನು ಸಾರಿ ಹೇಳುವೆನು ಸಮದ ಸಾಹೇಬರ ಪದವಲ್ಲ ಶಾಂತಿ ಕಾಳಗದ ಕಾತಿ ಹರಡಿ ಆಗಷ್ಟು ಶಾಂತಿ ಕಾಳಗದ ಕಾತಿ ಹರಡಿತು ಆಗಷ್ಟು Thank you. ಡಿಆರ್ ವಾಸುದೇವ ಮೂರ್ತಿ ಹಾಗೂ ಸಂಗಡಿಗರಿಂದ ಲಾವಣಿ ಪದ ಇದುವರೆಗೆ ಮೂಡಿಬಂತು.